ಕನ್ನಡಂಗಳದಲ್ಲಿನ ಆಕಾಶವಾಣಿ 90+ ನಾಟ್ ಔಟ್ ಅಚ್ಚ ಕನ್ನಡದ ಕೂಸು ಅಣ್ಣ ಬಾಂಡ್ ಜೇಮ್ಸ್ ಬಾಂಡಿ ಗೋನು ಬಾಸು ಅಣ್ಣ ಬಾಂಡ್ ಸೂರ್ಯನಿಗೆ ಅಲ್ಲ ರಾಮು ಅಣ್ಣ ಬಾಂಡ್ ಏರಿಯಾಗೆ ಚಂದ ಮಾವು ಅಣ್ಣ ಬಾಂಡ್ ಮಾಹಿತಿ ಮನರಂಜನೆ ಆಯ್ಕೆಯಲ್ಲಿ ಫಸ್ಟ್ ಅಂಡ್ ಬೆಸ್ಟ್ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ. ನೆರಳು ಪರದೆಯಲ್ಲಿ ರಫ್ತು ಯೋಗ್ಯ ಹೂ ಬೇಸಾಯ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಕಪಿಲ್ ಪಾಟೀಲ್ ಅವರೊಂದಿಗೆ ಸಂದರ್ಶನ, ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ ಇಂದಿನ ಕೃಷಿ ರಂಗದಲ್ಲಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ರಫ್ತು ಯೋಗ್ಯ ಹೂವಿನ ಬೇಸಾಯವನ್ನು ನೆರಳು ಪರದೆಯಲ್ಲಿ ಮಾಡಲಿಕ್ಕೆ ಯಾವ ರೀತಿ ಅವಕಾಶಗಳಿದ್ದಾವೆ, ಯಾವ ರೀತಿ ಲಾಭವನ್ನು ಗಳಿಸ್ಬೋದು, ವಿಶೇಷವಾಗಿ ನಮ್ಮ ಕೃಷಿ ಪದವೀಧರ ನಿರುದ್ಯೋಗಿ ಯುವಕರು ಈ ಹೂವಿನ ಬೇಸಾಯದಲ್ಲಿ ಸ್ಟಾರ್ಟಪ್ಪನ್ನು ಮಾಡ್ಕೊಂಡ್ಬಿಟ್ಟು ಹೇಗೆ ಫ್ಲವರ್ಗಳನ್ನು ರಫ್ತು ಮಾಡಿ ಹೆಚ್ಚಿನ ಆದಾಯವನ್ನು ಗಳಿಸ್ಬೋದು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ತಜ್ಞರಾದಂಥ ಡಾಕ್ಟರ್ ಕಪಿಲ್ ಪಾಟೀಲ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಕಪಿಲ್ ಪಾಟೀಲ್ ರೀ. ನಮಸ್ಕಾರ ಸರ್. ಹೇಳಿ, ನಮ್ಮ ಒಂದು ಜಿಲ್ಲೆಗೆ ಬಂದಾಗ ಮತ್ತು ಕರ್ನಾಟಕ ರಾಜ್ಯ ಇರ್ಬೋದು, ಹೇಗಿದೆ ಇಲ್ಲಿ ಹೂವಿನ ಬೇಸಾಯಕ್ಕೆ ಒಂದು ಕೋಪ ಅಂತ ಹೇಳ್ತೀವಿ ನಾವು, ಯಾವ ಥರ ಇದೆ ಅಂತ ಹೇಳ್ತೀರಿ? ಹೂವಿನ ಬೇಸಾಯ ಇದು ಒಂಥರ ಉದ್ಯಮ ಅಂತ ನಾವು ಕರಿತೀವಿ, ಫ್ಲೋರಿಕಲ್ಚರ್ ಇಂಡಸ್ಟ್ರಿ. ನಾವು ಬೇರೆ ರೀತಿ ನೋಡಿದಾಗ ಕೃಷಿ ವ್ಯವಸಾಯ ಅಂತ ಅನ್ಕೋತೀವಿ. ಸೊ ಹೂವಿಂದ ಎಂಟರ್ಪ್ರೈಸಸ್ ಅಂದಾಗ ನಾವು ವರ್ಷವಿಡೀ ನಾವು ಬೇಕಾದಂಥ ಗುಲಾಬಿ ಆಗಿರ್ಬೋದು, ಕಾರ್ನೇಷನ್ ಆಗಿರ್ಬೋದು, ಜರ್ಬೆರ ಆಗಿರ್ಬೋದು, ಈ ಪ್ರಮುಖವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬೆಳೆಗಳನ್ನು ಬೆಳ್ಕೋಬಹುದು. ಅದೇ ರೀತಿ ಆರ್ಕಿಡ್, ಆಂಥೋರಿಯಂ, ಹೆಚ್ಚಿನ ತೇವಾಂಶ ಬೇಕಾಗಿರುತ್ತೆ. ಸೊ ಸ್ವಲ್ಪ ಹೆಚ್ಚಿನ ನಿರ್ವಹಣೆ ಬೇಕಾಗಿರೋದ್ರಿಂದ ಸ್ವಲ್ಪ ನಾವು ಕೇರ್ ತಗೊಂಡು ಬೆಳೆಸಬೇಕಾಗತ್ತೆ. ಬಟ್ ಇದನ್ನು ಸ್ಟಾರ್ಟ್ಅಪ್ ರೀತಿಯಲ್ಲಿ ನೋಡ್ಬೇಕಂದ್ರೆ ಸಾಕಷ್ಟು ಇಂಜಿನಿಯರ್ಸ್ ಆಗಿರ್ಬೋದು, ಕೃಷಿ ಪದವೀಧರ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಇರುವಂತ ಲ್ಯಾಂಡ್ ಏರಿಯಾ ಕಡಿಮೆ ಆಗ್ತಾ ಇದೆ ದಿನ. ಸೊ ಒಂದು 10 ಗುಂಟೆ ಜಾಗದಲ್ಲಿ ನಾವು 10 ಎಕರೆ ಹೊರಗಡೆ ಪ್ರದೇಶದಲ್ಲಿ ಬೇಸಾಯ ಮಾಡ್ತೇವೆ. ಅದನ್ನ ನಾವು ಇಲ್ಲಿ 10 ಗುಂಟೆದಲ್ಲಿ ಅಷ್ಟು ಆದಾಯವನ್ನ ಗಳಿಸಬಹುದು. ಇಲ್ಲಿ ಹೈ ವ್ಯಾಲ್ಯೂ ಅಥವಾ ಹೆಚ್ಚು ಹಣವನ್ನ ಕೊಡ್ತಕ್ಕಂತ ಹೂವಿನ ಹೂಗಳು ಅಥವಾ ಹೂವಿನ ಬೆಳೆ ಯಾವ ಅಂತಿರ್ತಾವ? ನಾವು ಪುಷ್ಪ ಕೃಷಿಯಲ್ಲಿ ಹೆಚ್ಚಿನ ಮೌಲ್ಯ ಇರುವಂತ ಕಡಿಮೆ ಸಾಂದ್ರತೆ ಉಳ್ಳ ಬೆಳೆಗಳನ್ನು ನಾವು ಬೆಳೆಸಬೇಕಾಗತ್ತೆ. ಇಲ್ಲಿ ಗುಲಾಬಿ ಆಗಿರ್ಬೋದು, ಜರ್ಬೆರ ಆಗಿರ್ಬೋದು, ಕಾರ್ನೇಷನ್ ಆಗಿರ್ಬೋದು, ಆರ್ಕಿಡ್ ಆಗಿರ್ಬೋದು, ಆಂಥೋರಿಯಂ ಆಗಿರ್ಬೋದು, ಪ್ರಮುಖವಾದಂಥ ಲಿಲ್ಲಿಗಳು ಆಗಿರ್ಬೋದು, ಈ ಬೆಳೆಗಳು ನಾವು ನೆರಳು ಪರದೆ ಆಗಿರ್ಬೋದು ಅಥವಾ ಸಂರಕ್ಷಿತ ಬೇಸಾಯ ಅಡಿಯಲ್ಲಿ ಬೆಳೆಸಬೇಕಂತ ನಾವು ರೆಕಮೆಂಡ್ ಮಾಡ್ತೀವಿ. ಅಂದ್ರೆ ಇವೆಲ್ಲ ನೀವು ಹೇಳಿದಂತ ಒಂದು ಪುಷ್ಪಗಳನ್ನ ಅಥವಾ ಹೂ ಫ್ಲವರ್ಗಳನ್ನ ನೆರಳು ಪರದೆಯಲ್ಲಿ ಬೆಳಿಬಹುದು. ಹೌದು, ಹೊರಗಡೆ ಮಾಡ್ಲಿಕ್ಕೆ ಆಗುದಿಲ್ಲ ಅವನ ಬೇಸಾಯವನ್ನು. ಹೊರಗಡೆ ನಾವು ಬೇಕಾದಂತ ಬೆಳೆ ಮಾಡಕ್ ಆ ರೀತಿ ವಾತಾವರಣ ಬೇಕಾಗತ್ತೆ. ಅದೇ ರೀತಿ ನಾವು ಎಕ್ಸ್ಪೋರ್ಟ್ ರಫ್ತು ಮಾಡ್ಬೇಕಪ್ಪ ಅಂತಂದ್ರೆ ದಂಟಿನ ಉದ್ದ ಬೇರೆ ಬೇರೆ ಕಂಟ್ರೀಸ್, ಯುರೋಪಿಯನ್ ಒಕ್ಕೂಟ ಆಗಿರ್ಬೋದು ಅಥವಾ ನಾವು ದೇಶಿ ಮಾರ್ಕೆಟ್ ಅಲ್ಲಿ ಕಳಿಸ್ಬೇಕಂದ್ರೆ, ಅದೇ ರೀತಿ ನಾವು ಅಮೆರಿಕನ್ ಮಾರ್ಕೆಟ್, ಸೊಸೈಟಿ ಆಫ್ ಅಮೆರಿಕನ್ ಫ್ಲೋರಿಸ್ಟ್ ಅಂತಿದೆ, ಅವ್ರದ್ದು ಬೇಕಾದಂತ ಗ್ರೇಡ್ಸ್ ಅವರು ಡೆವಲಪ್ ಮಾಡಿದ್ದಾರೆ. ಸೊ ಉದಾಹರಣೆಗೆ ಡಯಾಮೀಟರ್ ಆಗಿರ್ಬೋದು, ಹೂವಿನ ಡಯಾಮೀಟರ್ ಆಗಿರ್ಬೋದು, ದಂಟಿನ ಲೆಂತ್ ಆಗಿರ್ಬೋದು, ಈ ರೀತಿ ನಾವು ಡೈಮೆನ್ಷನ್ಸ್ ಪ್ರಕಾರ ಬೆಳೆಸಬೇಕಾಗತ್ತೆ. ಹೊರಗಿನ ವಾತಾವರಣ ಬೆಳೆಸೋದು ಕಷ್ಟ ಆಗುತ್ತೆ.

ಫ್ಲವರ್ ಬಡ್ ಇರಬೇಕು. ಅದಕ್ಕೆ ಸ್ಟ್ಯಾಂಡರ್ಡ್ ಹೂ ಅಂತ ಕರಿತೀವಿ ನಮ್ಮ ಇಂಗ್ಲೀಷಲ್ಲಿ, ಸ್ಟ್ಯಾಂಡರ್ಡ್ ಟೈಪ್ ಆಫ್ ಫ್ಲವರ್ ಅಂತ ಗುಲಾಬಿಯಲ್ಲಿ ಕರಿತೀವಿ. ಸೊ ಆ ರೀತಿ ತಳಿ ನಾವು ಆಯ್ಕೆ ಮಾಡ್ಕೋಬೇಕು. ಅದೇ ರೀತಿ ಈಗಾಗಲೇ ತಾವು ಹೇಳಿದಾಗೆ ಕೆಲವೊಂದು ನಿರ್ಬಂಧಗಳಿರುತ್ತೆ. ಸೊ ನಾವು ಜಾಸ್ತಿ ಸಿಂಪರಣೆಗೋಸ್ಕರ ನಾವು ಔಷಧಿಯನ್ನು ಬಳಕೆ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ನೀವು ಪ್ಲಾಂಟ್ ಪ್ರೊಟೆಕ್ಷನ್ ಮೆಜರ್ ಸಂರಕ್ಷಿತ ಬೇಸಾಯದಲ್ಲಿ ಇಷ್ಟಿಷ್ಟು ಪರ್ಮಿಸೆಬಲ್ ಲಿಮಿಟ್ ಅಂತ ಔಷಧ ಬಳಕೆ ಮಾಡಬೇಕಾಗುತ್ತೆ. ಅದೇ ರೀತಿ ಪೋಷಕಾಂಶಗಳು ಕೂಡ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನಾವು ಮೇಂಟೈನ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಆ ರೀತಿ ಇದ್ದಾಗ ನಾವು ರಫ್ತು ಮಾಡಬಹುದು. ಹೇಗೆ ತಾವು ತೋಟಗಾರಿಕಾ ತಜ್ಞರದಿರಿ, ನಮ್ಮ ಕರ್ನಾಟಕದಲ್ಲಿ ಈ ತರ ಫ್ಲವರ್ ಸ್ಟಾರ್ಟ್ಅಪ್ಗಳನ್ನು ಮಾಡಿದಂತ ಕಂಪನಿಗಳು ಪ್ರೈವೇಟ್ ಆಗಿ ಸಾಕಷ್ಟು ಇದಾವ? ಸಾಕಷ್ಟು ಕಂಪನಿಗಳು ಪ್ರಾರಂಭ ಆಗಿದಾವ. ಕರ್ನಾಟಕ ಆಗಿರ್ಬೋದು, ಕರ್ನಾಟಕ ಬಾರ್ಡರ್ದಲ್ಲಿ ಇಲ್ಲಿ ಹತ್ರ ಅಂದ್ರೆ ಆಂಧ್ರದಲ್ಲಿ ಇದಾವೆ, ಕರ್ನಾಟಕ ಬಾರ್ಡರ್ ಬಳ್ಳಾರಿ ಎಲ್ಲ ಇದಾವೆ, ಈವನ್ ಬೀದರ್ ಅಲ್ಲಿ ಸ್ಟಾರ್ಟ್ಅಪ್ಸ್ ಸಾಕಷ್ಟು ಬಂದಿದಾವ. ಇನ್ ಅಂಡ್ ಅರೌಂಡ್ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಸ್ಟಾರ್ಟ್ಅಪ್ ಬಂದಿದಾವೆ. ಸೊ ಸಾಕಷ್ಟು ಸರ್ಕಾರ ಕೂಡ ಇದಕ್ಕೆ ಪ್ರೋತ್ಸಾಹ ನೀಡಿದೆ. ಕಳೆದ 10 ವರ್ಷದಲ್ಲಿ ಸುಮಾರು ನಾವು 10 ಪಟ್ಟು ಹೆಚ್ಚಿನ ನಾವು ಸಂರಕ್ಷಿತ ಬೇಸಾಯದಲ್ಲಿ ಈ ತರ ಹೂವಿನ ಬೇಸಾಯ ನಾವು ನೋಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಸಾಕಷ್ಟು ರಫ್ತಿಗೆ ಇದಕ್ಕೆ ಬೇಡಿಕೆ ಇದೆ. ಯುರೋಪಿಯನ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಗಲ್ಫ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಅಮೇರಿಕನ್ ಮಾರ್ಕೆಟ್ ಆಗಿರ್ಬೋದು, ಸಾಕಷ್ಟು ಬೇಡಿಕೆ ಇದೆ ರಫ್ತಿಗೆ. ಆಮೇಲೆ ನಾವು ಡೊಮೆಸ್ಟಿಕ್ ಎಕ್ಸ್ಪೋರ್ಟ್ ಕೂಡ ಅಂತೀವಿ, ಅಂದ್ರೆ ಜಿಲ್ಲೆದಿಂದ ಜಿಲ್ಲೆ ಅಥವಾ ರಾಜ್ಯದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಸಾಕಷ್ಟು ಡಿಮ್ಯಾಂಡ್ ಇದೆ. ಉದಾಹರಣೆಗೆ ಬೆಂಗಳೂರಿಂದ ಸಾಕಷ್ಟು ಇದರದ್ದು ಇಡೀ ನಮ್ಮ ಇಂಡಿಯಾದಲ್ಲಿ ರಫ್ತು ಆಗ್ತಾ ಇದೆ, ಡೊಮೆಸ್ಟಿಕ್ ರಫ್ತು ಅಂತ. ಅಂದ್ರೆ ಹೂವಿನ ಒಂದು ಬೇಸಾಯ ಉತ್ಪಾದನೆಗೆ ಸಾಕಷ್ಟು ಒಂದು ಸ್ಕೋಪ್ ಇದೆ ಅಂದಂಗಾಯ್ತು, ಸಾಕಷ್ಟು ಅವಕಾಶ ಇದೆ. ಹೇಗೆ ರಾಯಚೂರು ಜಿಲ್ಲೆಯಲ್ಲಿ ಯಾಕೆ ಇದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ ಅಂತೀರೋ, ಅಥವಾ ಇದಕ್ಕೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ಅಂತೀರೋ, ಅಥವಾ ರಿಸ್ಕ್ ತಗೊಳಕ್ಕೆ ಮುಂದೆ ಬರ್ತಾ ಇಲ್ಲ ಅಂತೀರಾ, ರೈತರು ಇರ್ಬೋದು ಯುವಕರು ಇರ್ಬೋದು? ಸೊ ಯಾವುದೇ ಒಂದು ನಾವು ಉದ್ಯಮ ಪ್ರಾರಂಭ ಮಾಡ್ಬೇಕಂದ್ರೆ ರೈತರು ಏನ್ ಮಾಡ್ತಾರೆ, ಮೊದಲು ಒಂದು ಸಕ್ಸಸ್ಫುಲ್ ಯೂನಿಟ್ಸ್ ಆಗಿದ್ದ ಎಲ್ಲ ಅದನ್ನು ನೋಡ್ಕೊಂಡು ಬರೋ ಪ್ರಯತ್ನ ಮಾಡ್ತಾರೆ. ಸೊ ನಮ್ಮ ಜಿಲ್ಲೆಯಲ್ಲಿ ಇನ್ನು ಆ ತರ ಇನ್ನು ಯೂನಿಟ್ ಸ್ಟಾರ್ಟ್ ಆಗಿಲ್ಲ. ಸೊ ಯುವಕರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡ್ಕೊಂಡು ನಾವು ಅವ್ರಿಗೆ ತಾಂತ್ರಿಕ ನೆರವು ನೀಡ್ತೀವಿ. ಸೊ ಯಾವ ರೀತಿ ಯಾವ ತಳಿ ಬೆಳೆಸಬೇಕು, ನಾವು ಇಲ್ಲಿ ಯಾವ ರೀತಿ ರಫ್ತು ಮಾಡ್ಕೋಬಹುದು, ಅಥವಾ ಯಾವ ತರ ಬೆಳೆಸಬೇಕಾದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡು ಸ್ವಲ್ಪ ರಿಸ್ಕ್ ತಗೊಂಡು ಸ್ಟಾರ್ಟ್ ಮಾಡಿದ್ರೆ ಲಾಭ ಆಗುತ್ತೆ. ಇದರಲ್ಲಿ ಸಾಕಷ್ಟು ನಾವು ಇದ್ರದ್ದು ಸುಮಾರು ಒಂದು 15 ವರ್ಷದಿಂದ ಇದರಲ್ಲಿ ಕೆಲಸ ಮಾಡ್ತಾ ಇದೀವಿ ಹೂವಿನ ಬೇಸಾಯದಲ್ಲಿ. ಸಾಕಷ್ಟು ಲಾಭ ಇದೆ, ಯುವಕರು ಮುಂದೆ ಬರಬೇಕು, ಸ್ವಲ್ಪ ರಿಸ್ಕ್ ತಗೊಂಡಿದ್ರೆ ಲಾಭ ಇದೆ, ಯಾವುದೇ ಕಾರಣಕ್ಕೂ ನಷ್ಟ ಇಲ್ಲ ಅಂತ ನಾನು ಈ ಸಮಯದಲ್ಲಿ ಹೇಳಿದೆ. ಈಗ ರಫ್ತು ಯೋಗ್ಯ ಹೂವನ್ನ ಬೆಳಿಬೇಕಾದ್ರೆ ಶೇಡ್ ನೆಟ್ಟಲ್ಲೇನೆ ಬೆಳಿಬೇಕಂತ ಹೇಳ್ತೀರಾ ತಾವು, ಅಥವಾ ಇಲ್ಲ ಹೊರಗಡೆನು ಬೆಳೆದು ನಾವು ರಫ್ತನ್ನ ಮಾಡಬಹುದು ಫ್ಲವರ್ಸ್ ಅಂತ ಹೇಳ್ತಾರೆ ಹೇಗೆ? ನನ್ನ ಪ್ರಕಾರ ಸಂರಕ್ಷಿತ ಬೇಸಾಯದಲ್ಲಿ ಬೆಳೆಸಬೇಕು. ಸಂರಕ್ಷಿತ ಬೇಸಾಯ ನಿಮಗೆ ಶೇಡ್ ನೆಟ್ ಆಗಿರ್ಬೋದು ಅಥವಾ ಪಾಲಿಹೌಸ್ ಆಗಿರ್ಬೋದು, ಪ್ರಮುಖವಾಗಿ ಪಾಲಿಹೌಸ್, ಯಾಕಂದ್ರೆ ನಾವು ಅದರಲ್ಲಿ ಬೇಕಾಗುವಂತ ತೇವಾಂಶ ಆಗಿರ್ಬೋದು, ಉಷ್ಣಾಂಶ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಕೂಡ ನಾವು ಇದರಲ್ಲಿ ನಿಯಂತ್ರಣ ಮಾಡ್ಕೋಬಹುದು. ಸೊ ನಾವು ಅದಕ್ಕೆ ಬೇಕಾದಂತ ವಾತಾವರಣ ಕೊಟ್ಟರೆ ನಾವು ರಫ್ತು ಯೋಗ್ಯ ಇರುವಂತ ನಾವು ಇಳುವರಿ ಪಡ್ಕೋಬಹುದು. ಸೊ ನನ್ನ ಪ್ರಕಾರ ಸಂರಕ್ಷಿತ ಬೇಸಾಯದಲ್ಲಿ ಮಾಡಿದ್ರೆ ಒಳ್ಳೇದಾಗುತ್ತೆ. ಈಗ ಒಮ್ಮೆ ಫ್ಲವರ್ ಕಲ್ಟಿವೇಷನ್ ಅನ್ನ, ಯಾವುದೇ ಒಂದು ಹೂವಿನ ಬೇಸಾಯವನ್ನ ಒಂದು ಸಂರಕ್ಷಿತ ಒಂದು ಶೇಡ್ ನೆಟ್ಟಲ್ಲಿ ಪ್ರಾರಂಭ ಮಾಡಿದಾಗ ಹೂವಿನ ಬೇಸಾಯ ಅಂತ್ಯವಾಗುತ್ತೆ, ಮುಗಿತದೆ, ಅಲ್ಲಿ ಹೇಗೆ ಬೆಳೆ ಬದಲಾವಣೆಯನ್ನು ಮಾಡ್ಕೊಳ್ಬಹುದು ಅಂತೀರಾ? ಬೇರೆ ಬೇರೆ ಹೂವಿನ ಬೇಸಾಯಕ್ಕೆ ಹೋಗಬಹುದು ಅಥವಾ ಹೇಗೆ ಮಾಡ್ಕೋಬಹುದು ಚೇಂಜ್ ಓವರ್? ಏನಾಗುತ್ತಂದ್ರೆ ಮಾರ್ಕೆಟಲ್ಲಿ ಹೂವು ನಾವಿದ್ದು ನೋವೆಲ್ಟಿ ಕ್ರಾಪ್ಸ್ ಕೂಡ ಅಂತೀವಿ. ಈಗ ಉದಾಹರಣೆಗೆ ಒಂದು ಕಲರ್ ಬೇಡಿಕೆ ಜಾಸ್ತಿ ಇರುತ್ತೆ ಮಾರ್ಕೆಟ್ದಲ್ಲಿ. ಸೊ ನಾವು ಏನು ಮಾಡಬೇಕು, 2-3 ಕಲರ್ ಯಾವುದೇ ಬೆಳೆ ಇರಬೇಕು, ಜರ್ಬೇರ ಆಗಿರ್ಬೋದು, ರೋಸ್ ಆಗಿರ್ಬೋದು, 2-3 ಕಲರನ್ನು ನಾವು 3 ತಳಿಗಳನ್ನು ನಾವು ನೆರಳ್ ಪರದೆ ಮಣೆ ಆಗಿರ್ಬೋದು ಅಥವಾ ಪಾಲಿಯೋಸ್ ಅಲ್ಲಿ ಹಾಕ್ಬೇಕು, ನಾಟಿ ಮಾಡ್ಬೇಕು. ಯಾಕಂದ್ರೆ ಇದು ಬಹುವಾರ್ಷಿಕ ಬೆಳೆ, ನಾಟಿ ಮಾಡಿದ ನಂತರ ನಾವು 7-8 ವರ್ಷವರೆಗೆ ಸರಿ ಸಾಮಾನ್ಯವಾಗಿ ಒಳ್ಳೆ ರೀತಿಯಲ್ಲಿ ಬೆಳೆಸಬಹುದು. ಯಾವುದು ಬಹುವಾರ್ಷಿಕ ಬೆಳೆ ಅಂತಿರ್ತಾವು? ಗುಲಾಬಿ. ಗುಲಾಬಿ, ಗುಲಾಬಿ ಎಷ್ಟು ವರ್ಷನ ಅದನ್ನ ಮೇಂಟೈನ್ ಮಾಡಬಹುದು ನಾವು? ಸರಿ ಸುಮಾರು ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ 10 ವರ್ಷವರೆಗೂ ನಾವು ಮೇಂಟೈನ್ ಮಾಡ್ಕೋಬಹುದು. ಸೊ ಹಾಗಾಗಿ ನಾವೇನ್ ಮಾಡಬೇಕು, ನಮಗೆ ಮುಂದಿನ ಮಾರ್ಕೆಟ್ ನೋಡ್ಬೇಕಂದ್ರೆ ಒಂದು ವೆರೈಟಿ ಮಾರ್ಕೆಟಲ್ಲಿ ಈಗ ಡಿಮಾಂಡ್ ಇದೆ ಅಂದ್ರೆ ಹೇಳಕ್ಕಾಗಲ್ಲ. ಮುಂದಿನ ವರ್ಷ ಬೇರೆ ಕಲರ್ ಅಥವಾ ಬೇರೆ ವೆರೈಟಿ ಚೆನ್ನಾಗಿ ಬಂದ್ರೆ ಅದಕ್ಕೆ ಬೇಡಿಕೆ ಜಾಸ್ತಿ ಇರಬಹುದು. ಸೊ ಹಾಗಾಗಿ ನಾವು ನಿರ್ವಹಣೆ ಈ ರೀತಿ ಮಾಡಬೇಕು, 2-3 ವೆರೈಟಿ ಇದ್ರೆ ನಾವು ಸಪ್ಲೈ ಮಾಡ್ಕೋಬಹುದು. ಒಂದು ವೆರೈಟಿ ಡಿಮಾಂಡ್ ಕಡಿಮೆ ಆದ್ರೆ ಇನ್ನೊಂದು ವೆರೈಟಿಯಿಂದ ನಮಗೆ ಹೆಚ್ಚಿನ ಲಾಭ ಪಡ್ಕೋಬಹುದು ನಾವು. ಇನ್ನ ಈ ಮೌಲ್ಯವರ್ಧನೆ ಬಂದ್ರೆ ಹೂಗಳನ್ನ ಮೌಲ್ಯವರ್ಧನೆ ಮಾಡ್ಲಿಕ್ಕೆ ಯಾವ ರೀತಿ ಅವಕಾಶ ಇದೆ? ಹೂಗಳಲ್ಲಿ ನಾವು ಬಣ್ಣ ತೆಗಿಬಹುದು. ಉದಾಹರಣೆ ಗುಲಾಬಿ ಇದೆ, ಗುಲಾಬಿಯಲ್ಲಿ ಬಣ್ಣ ತೆಕ್ಕೋಬಹುದು. ಅದೇ ರೀತಿ ಚೆಂಡು ಹೂ ಇದೆ, ಚೆಂಡುವಲ್ಲಿ ಒಂದು ಜಾಂಥೋಫಿಲ್ ಪಿಗ್ಮೆಂಟ್ ಲ್ಯೂಟೆನ್ ಅಂತ ಬರುತ್ತೆ, ಹಳದಿ ಕಲರ್ ಬಣ್ಣ ತಕೋತೀವಿ. ಅದು ಪೋಲ್ಟ್ರಿ ಇಂಡಸ್ಟ್ರಿ ಆಯ್ತು, ಫಿಶರಿಯಲ್ಲಿ ಆಯ್ತು, ಅಥವಾ ಕ್ಲೋದಿಂಗ್ ಇಂಡಸ್ಟ್ರಿಯಲ್ಲಿ ಬಣ್ಣ ಮಾಡೋಗೋಸ್ಕರ ಉಪಯೋಗ ಮಾಡ್ತಾರೆ ಅದು. ಸಾಕಷ್ಟು ಕಂಪನೀಸ್ ಅದಾವ ಕರ್ನಾಟಕದಲ್ಲಿ ಆಯ್ತು, ಕೇರಳ ಆಯ್ತು, ನೆರೆ

ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಹವಾಮಾನ ಮುನ್ಸೂಚನೆ ಇಲಾಖೆ, ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ನಾಳೆ ಅಂದರೆ 4 ತಾರೀಕು ಜುಲೈ 2025 ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿದ್ದು ಹಗುರ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 33 ಡಿಗ್ರಿ ಸೆಂಟಿಗ್ರೇಡ್ನಿಂದ ಹಿಡಿದು 34 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 22-23 ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣವೂ ಕೂಡ 74-75%, ಕನಿಷ್ಠ ಆರ್ದ್ರತೆ 48-51 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 12-14 ಪ್ರತಿ ಕಿಲೋಮೀಟರ್ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ ಎಂದು ಹವಾಮಾನ ಮುನ್ಸೂಚನೆ ಇಲಾಖೆಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ನೋಡೋದಾದರೆ, ಸಾಮಾನ್ಯವಾಗಿ ಮುನ್ಸೂಚನೆಯಂತೆ ನಾಳೆ ಮಳೆಯಾಗುವ ಸಾಧ್ಯತೆ ಕಡಿಮೆ ಇರೋದ್ರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯ ಇದ್ದರೆ ಹಗುರವಾಗಿ ನೀರು ಹಾಯಿಸಬೇಕು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆ ಹೆಚ್ಚಿಸಲಿಕ್ಕೆ 2 ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು. ಮಳೆ ನೀರನ್ನು ಸಂರಕ್ಷಿಸಲಿಕ್ಕೆ ಇಳಿಜಾರಿಗೆ ಅಡ್ಡಲಾಗಿ ಚೌಕಮಡಿಗಳನ್ನು ತಯಾರಿಸಿಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು. ಇನ್ನು ಶೇಂಗಾ ಬಿತ್ತನೆ ನೋಡೋದಾದರೆ, ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂಗೆ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಂಪ್ಯಾಕ್ಟ್ 70 WP ಮತ್ತು ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡಾರ್ಮಾದಿಂದ ಬೀಜೋಪಚಾರ ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತೋದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನು ಬಿತ್ತಬೇಕು. ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂಗೆ ಬೀಜಕ್ಕೆ 5 ಗ್ರಾಂ ಇಮಿಡಾಕ್ಲೋಫೈಡಾ 70 WS ಎಂಬ ರಾಸಾಯನಿಕ ಗೊಬ್ಬರವನ್ನು 72-32 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಪ್ರತಿ ಎಕರೆಗೆ ಹಾಕಬೇಕು. ಇನ್ನು ಜಾನುವಾರು ನೋಡೋದಾದರೆ, ಕುರಿ ಸಾಕಾಣಿಕೆ ಮಾಡೋರು ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಅದೇ ರೀತಿ ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲಿಕ್ಕೆ ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದಿ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನೇ ಬೆಳೆಯಬೇಕು. ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ಹಸು ಎಮ್ಮೆ ಎತ್ತುಗಳಿಗೆ ಗಂಟಲು ಬೇನೆ ಮತ್ತು ಚಪ್ಪೆ ಬೇನೆಯ ಲಸಿಕೆಯನ್ನು ಹಾಕಿಸಬೇಕು. ಇದುವರೆಗೂ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಬಂದಂತಹ ಇಂದಿನ ಪೇಟೆ ಧಾರಣಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ರಾಯಚೂರು, ಲಿಂಗಸ್ಕೂರು ಹಾಗೂ ಮಾನ್ವಿ ತಾಲೂಕುಗಳ ಪೇಟೆ ಧಾರಣಿ. ಮೊದಲಿಗೆ ಮಾನ್ವಿ ತಾಲೂಕಿಂದು ಜೋಳ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2,500-2,500 ರೂಪಾಯಿಗಳು. ಹೊಸ ಸೋನಾ ಮಸೂರಿ ಭತ್ತ 2,300-2,450. ಇನ್ನು ಇತರೆ ಅಕ್ಕಿ 2,300-2,700 ರೂಪಾಯಿಗಳವರೆಗೆ. ಇನ್ನು ರಾಯಚೂರು ತಾಲೂಕಿನಂದು ನೋಡೋದಾದರೆ ಹೈಬ್ರಿಡ್ 44 ಹತ್ತಿ 6,800-7,300 ರೂಪಾಯಿಗಳವರೆಗೆ. ಘುಂಗ್ರಿ ನೆಲಗಡಲೆ 4,135-5,045 ರೂಪಾಯಿಗಳು. ಸೋನಾ ಮಸೂರಿ ಅಕ್ಕಿ 1,879-2,019 ರೂಪಾಯಿಗಳು ಭತ್ತ ಆಯಿತು. ಇನ್ನು ಕೆಂಪು ತೊಗರೆಯಲ್ಲಿ 5,869-6,669 ರೂಪಾಯಿಗಳು. ಲಿಂಗಸ್ಕೂರು ಜಿಲ್ಲೆಯ ಪೇಟೆ ಧಾರಣಿ ಭತ್ತ, ಹೊಸ ಸೋನಾ ಮಸೂರಿ ಕನಿಷ್ಠ ಹಾಗೂ ಗರಿಷ್ಠ 2,100 ರೂಪಾಯಿಗಳು. ಸಜ್ಜೆ 2,524-2,750 ರೂಪಾಯಿಗಳು ಹಾಗೂ ತೊಗರಿ ಕ್ವಿಂಟಾಲ್ಗೆ 6,560-6,000

ತಂದ ಮಳೆರಾಯ ಬಂದ ಮಳೆಯನ್ನು ತಂದ ಬಿಡುವಿಲ್ಲ ರೈತಗ ಹೊಲದಾಗ ಗಂಟೆ ಹೊಳೆಯಲು ಬೇಕು ಕಂಟೆ ಕಳೆಯಲು ಬೇಕು ಬಂಗಾರ ಬೆಳೆ ಎಂಗೈತೆ ತೊಕ್ಕ